ಜಗವೆಲ್ಲ ನಂದು ನೀ ನಂದೇ, ನಂದು ನೀ ನಂದೇ. ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ, ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ, ನೀನೋಗ ಕಾಲಕ್ಕೆ, ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ. ಯಾರು ನೀನು, ಯಾರು ನೀನು, ಯಾರು ನೀನು, ಎಲ್ಲಿಂದ ಬಂದೆ? ಎರಡು ಹಸ್ತಗಳಿಂದ ಕಿವಿಗಳನ್ನು ಮುಚ್ಚಿ, ಎರಡು ಹಸ್ತಗಳಿಂದ ಕಿವಿಗಳನ್ನು ಮುಚ್ಚಿ, ನೀ ಬಂದ ದಾರಿಗೆ ಕುಂತೆಲ್ಲ ಮೆಚ್ಚಿ, ಅರವಿನೊಳಗೆ ಜಾರಿ ಬಿಗುದಾರ ಕಚ್ಚಿ, ಅರವಿನೊಳಗೆ ಜಾರಿ ಬಿಗುದಾರ ಕಚ್ಚಿ, ನೀ ಬಂದ ದಾರಿಗೆ ಕುಂತಲ್ಲ ಮೆಚ್ಚಿ. ನೀ ಬಂದ ದಾರಿಗೆ, ನೀ ಬಂದ ದಾರಿಗೆ ಒಯ್ತಾರ ಉಚ್ಚಿ. ಯಾರು ನೀನು, ಯಾರು ನೀನು, ಗುರು ಚಿದಾನಂದ ಸ್ಮರಣೆಯೊಳಾಡಿ, ಇಷ್ಟೆಲ್ಲ ಮಂದೆ. ಯಾರು ನೀನು, ಯಾರು ನೀನು, ಯಾರು ನೀನು, ಯಾರು ನೀನು? ಎಲೆಯೂ ಇಲ್ಲದ ವೃಕ್ಷದ ಮ್ಯಾಲೆ, ತಲೆಯೂ ಇಲ್ಲದ ಪಕ್ಷಿ ಕುಂತು, ನಲೆ ನಲೆದಾಡುತ್ತಾ ಕೂಗುವುದು. ಶ್ರೀ ಗುರುದೇವ ಬಲೋ ವಿನಯದೆ ಕೇಳಿದೇನಯ್ಯ, ಎಲೆಯೂ ಇಲ್ಲದ ವೃಕ್ಷದ ಮ್ಯಾಲೆ ತಲೆಯೂ ಇಲ್ಲದ ಪಕ್ಷಿ ಕುಂತು, ನಲಿ ನಲಿದಾಡುತ್ತ ಕೂಗುವುದು. ಶ್ರೀ ಗುರುದೇವ ಬಲು ವಿನಯದೆ ಕೇಳಿದೇನಯ್ಯ, ಶ್ರೀ ಪರಾಮೃತವು ಸುರಿಸುವರು ಶ್ರೀ ಗುರುದೇವ ತೀರಥ ನದಿ ಅರ್ತು ನೋಡಿದೆ ಜೀವಾಗ್ರಹಣ ಮಿಕ್ಕೋ ಹವಾಯುವಾ